ಬೆಂಗಳೂರು ಆಕಾಶವಾಣಿ ಕೇಂದ್ರವಿದು. ಇನ್ನೀಗ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯಲ್ಲಿ ಜಾಗೃತ ಕೋಶದ ಉದ್ದೇಶಗಳು ಈ ಕುರಿತಂತೆ ಜಂಟಿ ಕೃಷಿ ನಿರ್ದೇಶಕರಾದ ಸಿ ವಿದ್ಯಾನಂದ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ಸಂದರ್ಶನವನ್ನು ನಡೆಸಲಿದ್ದಾರೆ. ಇದಾದ ನಂತರ ಕನಕಪುರ ತಾಲೂಕು ದೊಡ್ಡಕಬ್ಬಳಿಯ ಗುರುಮಾದಪ್ಪ ಹಾಗೂ ಸಂಘಗಳಿಂದ ಕಂಸಾಳೆ ಪದ ಇರುತ್ತದೆ, ಅದನ್ನು ಕೂಡ ನೀವು ಕೇಳಬಹುದು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ದೀಪಾವಳಿ ಬೋನಸ್ ಸಿಕ್ತಾಯೇನು? ಅದಕ್ಕಿಂತ ದೊಡ್ಡದು ಶೇಖರ್ ಅವರೇ, ಏನಾಯ್ತು ದೀಪಾವಳಿ ನೋಟ್ರಿ ಸಿಕ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದೆ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ಅರಿತುಕೊಳ್ಳಿ. ಕೆಪಿಎಂಇ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದ್ದಲ್ಲಿ ಜೈಲು ಶಿಕ್ಷೆ ದಂಡ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಎಲ್ಲ ಸೌಲಭ್ಯಗಳು, ಚಿಕಿತ್ಸೆಗೆ ತಗುಲುವ ವೆಚ್ಚದ ಸಂಪೂರ್ಣ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವತ್ತು ಪಾರ್ಟಿ ಬೇಕೇ ಬೇಕು, ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೆ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದಿ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೆ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ, ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ್ ದ್ವಾರಾ ದೇಶ ಹಿತ್ ಮೇ ಜಾರಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಕೃಷಿ ಇಲಾಖೆಯಲ್ಲಿ ಜಾಗೃತ ಕೋಶದ ಉದ್ದೇಶಗಳು ಈ ಕುರಿತಂತೆ ಜಂಟಿ ಕೃಷಿ ನಿರ್ದೇಶಕರಾದ ಸಿ ವಿದ್ಯಾನಂದ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಲಿದ್ದಾರೆ ಸಂದರ್ಶನ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ಮೈಕೋಪ್ಲಾಸ್ಮಾ ಕಾಯಿಲೆ, ಇದರ ನಿರ್ವಹಣೆ ಮತ್ತು ಹತೋಟಿ ಕ್ರಮದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮತಿ ಬಿಆರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುಮತಿ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ನಮಗಿವತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಮಹತ್ವ ಇದರಿಂದ ಆರಂಭ ಮಾಡಿ ಮುಂದಿನ ವಿಷಯನ ತಿಳ್ಕೊಳ್ಬೇಕಾಗಿದೆ. ಸೊ ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾವು ನಮಗೆಲ್ಲ ತಿಳಿದಿರುವಂತೆ ವ್ಯವಸಾಯ ಮತ್ತು ಪಶುಸಂಗೋಪನೆ ರೈತನ ಬೆನ್ನೆಲುಬು, ಅದರಲ್ಲೂ ಕುರಿ ಮತ್ತು ಮೇಕೆ ಸಾಕಾಣಿಕೆ ಪ್ರಾಚೀನ ಕಾಲದಿಂದಲೂ ಒಂದು ಉಪಕಸಬಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಬೃಹತ್ ಉದ್ಯಮವಾಗಿ ಬೆಳೆದಿದೆ. ಇವುಗಳನ್ನ ನಡೆದಾಡುವ ಎಟಿಎಂ ಅಂತಲೂ ಕರೀತೇವೆ. ಸೊ ಇಂಥ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಸುಲಭ ಮತ್ತು ಲಾಭದಾಯಕವಾಗಿ ಮಾಡಬೇಕಂದ್ರೆ ನಾವು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಆಹಾರ ಪದ್ಧತಿ, ರೋಗ ನಿಯಂತ್ರಣ, ತಳಿ ಸಮೃದ್ಧಿ ಮತ್ತು ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ವೈಜ್ಞಾನಿಕತೆಯನ್ನ ಅಳವಡಿಸ್ಕೋಬೇಕಾಗತ್ತೆ. ಸೊ ಇದರಿಂದ ರೈತನಿಗೆ ಹೆಚ್ಚಿನ ಲಾಭದಾಯಕ ಮತ್ತು ನಷ್ಟ ಉಂಟಾಗುವುದನ್ನು ನಾವು ತಡೆಗಟ್ಟಬಹುದು. ಹೆಚ್ಚು ಲಾಭ ಪಡೆಯುವುದರ ಜೊತೆಗೆ ಹೆಚ್ಚು ಹೆಚ್ಚು ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಉತ್ತೇಜನವನ್ನು ನೀಡಬಹುದು. ಈಗ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದ ರೈತರು ಈಗ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಹೆಂಗ್ ನಿರ್ವಹಣೆ ಮಾಡ್ಕೋಬಹುದು? ಸಣ್ಣ ಪ್ರಮಾಣದ ರೈತರು ಈಗ ಹಿತ್ತಲಿನ ಜಾಗದಲ್ಲಿ ಉಪಕಸಬು ಅಂತ, ಯಾಕಂದ್ರೆ ನೀವು ಹೇಳಿದ್ರಲ್ಲ ಎಟಿಎಂ ಅಂದ್ರಲ್ಲ ಅದಕ್ಕೆ. ಅದೇ ಎಟಿಎಂ ಅಂತಾನೆ. ಇದು ನಾವು ಪ್ರತಿ ಫಾರ್ ಎಕ್ಸಾಂಪಲ್ ಒಂದು ರೈತನಿಗೆ ಯಾವುದೋ ಸಮಸ್ಯೆ ಇರುತ್ತೆ ಅಂತ ಹೇಳ್ಕೊಳ್ಳಿ, ಒಂದ್ ಎರಡರಿಂದ ನಾಲ್ಕು ಕುರಿ ಅಥವಾ ಮೇಕೆಯನ್ನ ಸಾಕೊಂಡಿರ್ತಾರೆ. ಅದನ್ನ ಈಗ ನಾವು ಕುರಿ ಮಂದೆ ಇರೋರನ್ನ ನಾವು ಕೋಟ್ಯಾಧೀಶ್ವರರು ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕೊಂಡ್ರೆ ಕೂಡ ಒಂದು 100 ಕುರಿಗಳಿದೆ, ಮೇಕೆಗಳಿದೆ ಅಂತ, ಒಂದಕ್ಕೆ ಕನಿಷ್ಠ 10,000 ಅನ್ಕೊಂಡ್ರು ನೀವು, ಇಂಟು 100 ಮಾಡಿದಾಗ ಆಬ್ವಿಯಸ್ಲಿ ಅದು ಕರೆಕ್ಟ್ ಆಗಿ ನಿಮ್ಗೆ ಕೋಟಿಗಟ್ಟಲೆ ಲೆಕ್ಕ ಬರುತ್ತೆ. ಸೊ ಅದು ಅಷ್ಟು ಕುರಿಗಳನ್ನ ಅಥವಾ ಅಷ್ಟು ಮೇಕೆಗಳನ್ನ ವೈಜ್ಞಾನಿಕವಾಗಿ ಬೆಳೆಸೋದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಒತ್ತಡ ಕೊಡಬೇಕು. ಯಾಕೆಂದ್ರೆ ಒಂದು ಸಾರಿ ಅದಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾದ್ರೆ ಪ್ರತಿದಿನ 2-3, 3-4 ಸಾವು ಬಂದ್ಬಿಡುತ್ತೆ. ಮಂದೇನೆ ಸಾವು ಉಂಟಾದಾಗ ಅವನಿಗೆ ಅಧಿಕವಾದ ನಷ್ಟ, ಅಧಿಕ ಮತ್ತೆ ಆಘಾತಕಾರಿ ನಷ್ಟ ಆಗುತ್ತೆ. ಅದು ಅವನಿಗೆ ಪ್ರಾಪರ್ಟಿ, ಅವನಲ್ಲಿರುವಂತಹ ಆಸ್ತಿನೇ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ. ಹಂಗಾಗಿ ಆಸ್ತಿ ಉಳಿಸ್ಕೊಳ್ಳಕ್ಕೂ ಅವನು ಪ್ರಯತ್ನ ಮಾಡಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಎಟಿಎಂ ಅಂತ ನಾನು ಏನು ಕೇಳಿದೆ ಅಂದ್ರೆ, ಸೊ ಈಗ ರೈತರು ಅವ್ರಿಗೆ ಹೆಚ್ಚು ಹೆಚ್ಚು ಬೇರೆ ಉಪಕಸಬು ಜೊತೆಗೆ ಈ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಹಿಳೆಯರು ಮಾಡಬಹುದು, ಮನೆಯಲ್ಲಿ ಮಕ್ಕಳುಗಳು ಮಾಡ್ತಾರೆ, ಕೆಲವರು ಸ್ಕೂಲ್ ಹೋಗುವಂತ ಮಕ್ಕಳುಗಳು ಕೂಡ ಸಂಜೆ ಹೊತ್ತಲ್ಲಿ ಅವುಗಳಿಗೆ ಕೆಲವು ಕುರಿಗಳನ್ನ ಸಾಕಬಹುದು. ಮತ್ತೆ ಜಾಸ್ತಿ ಜಾಗ ಬೇಕಾಗಲ್ಲ ಮತ್ತೆ ಮಹಿಳೆಯರು ಹೊರಗಡೆ ಹೋಗಕ್ಕೆ ಇಷ್ಟಪಡದೆ ಇರೋರು ಮನೆಯಿಂದ ಇತ್ತು ಇದ್ದೇ ಇರುತ್ತೆ ಹಳ್ಳಿಗಳಲ್ಲಿ. ಸೊ ಅವರು ಅದಕ್ಕೆ ಪ್ರಯತ್ನ ಪಡಬಹುದು. ಮತ್ತೆ ಎಟಿಎಂ ಅಂತಂದ್ರೆ ನಿಮ್ಗೆ ಏನಾದ್ರೂ ಅವಶ್ಯಕತೆ ಬಂತು, ಅವಾಗ ದುಡ್ಡಿನ ಅವಶ್ಯಕತೆ ಇದೆ ಅಂದ್ರೆ ಒಂದ್ ಕುರಿ ಮಾರೋದ್ರಿಂದ ನಿಮ್ಗೆ ಕನಿಷ್ಠ 8,000-15,000 ತನಕನು ನಿಮ್ಗೆ ಹಣ ಲಭಿಸುತ್ತೆ. ಈಗ 100 ಕುರಿ ಅಂದ್ರೆ ಅದೇನ್ ದೊಡ್ಡದು ಅಂತ ನಾವು ಹೇಳಕ್ ಆಗಲ್ಲ, ಆದ್ರೆ ಅದು ನಾವು ಹಣಕಾಸಿನ ವಿಚಾರಕ್ಕೆ ಬಂದಾಗ ದೊಡ್ಡದು ಲೆಕ್ಕ ಹಾಕಿದಾಗ ಅದು ನೀವು ಲೆಕ್ಕ ಹಾಕಿ ನೋಡಿ, ಅದು ಒಂದಕ್ಕೆ 8,000-15,000 ಇರುತ್ತೆ. ತಳಿಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ, ತಳಿಗಳ ಮೇಲೆ, ಅವು ತೂಕದ ಮೇಲೆ, ಅವುಗಳ ಆರೋಗ್ಯ ಸ್ಥಿತಿಯ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಸೊ ಈ ರೀತಿ ಅದು ಯಾವುದೇ ರೀತಿ ವೈಜ್ಞಾನಿಕ ಸಾಕಾಣಿಕೆ ಜೊತೆಗೆ ಹೆಚ್ಚು ಹೆಚ್ಚು ತಳಿಗಳ ಸಮೃದ್ಧಿ ಮಾಡುವಂತದ್ದು. ಸೊ ಆಮೇಲೆ ಈ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಗೆ ಮರಿಗಳು ಚೆನ್ನಾಗಿ ಸಿಗ್ತವೆ. ಪ್ರತಿ ವರ್ಷ 2 ಬಾರಿ ಮರಿಗಳು ಸಿಗುತ್ತೆ. ನೀವು ಹೊಸದಾಗಿಂದ ಬೇರೆ ಕಡೆ ನೀವು ತರೋ ಅವಶ್ಯಕತೆನೆ ಬರಲ್ಲ. ಸೊ ಇದರಿಂದ ನಿಮ್ಮ ಮನೆಯಲ್ಲೇ ನೀವು ಮರಿ ಸಾಕೊಂಡಂಗೆ ಇರುತ್ತೆ, ಹೊಸ ಮರಿ ಬಂದೇ ಬರ್ತದೆ. ಇದರಿಂದ ಸಂತಾನೋತ್ಪತ್ತಿನೂ ದೊಡ್ಡದಾಗುತ್ತೆ. ಸೊ ಇರುವಂತ ಮರಿಗಳು ಕೂಡ ಹೆಚ್ಚಿನ ಲಾಭದಾಯಕ ತರುವಂತೆ ಸಮೃದ್ಧಿಯಾಗಿ ಬೆಳೀತವೆ. ಸೊ ಇದು ರೈತರಿಗೆ ಲಾಭದಾಯಕವಾಗಿರುತ್ತೆ. ಅಂದ್ರೆ ಈ ಬಗ್ಗೆ ಹೊಸದಾಗಿ ವಿಚಾರ ಮಾಡುವಂತ ಈ ಒಂದು ಉದ್ಯೋಗ ಮಾಡುವಂತ ಯುವಕ ಯುವತಿಯರು ಈ ಕಡೆ ಲಕ್ಷ ಹಾಕಬಹುದು. ಒಂದು ಉಪಕಸಬಾಗಿ ನೀವು ತಗೊಂಡು ಹೋದ್ರು ಅದು ದೊಡ್ಡ ಅಗಾಧ ಪ್ರಮಾಣದ ಆದಾಯ ತಂದ್ಕೊಡಬಹುದು. ಯಾವುದೇ ಕಾರಣಕ್ಕೂ ಕೂಡ ಅವರು ಟ್ರೈನಿಂಗ್ ಗಳನ್ನ ಕೊಡ್ತಾ ಇರ್ತಾರೆ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮತ್ತೆ ಹೆಸರುಘಟ್ಟದಲ್ಲಿ. ಸೊ ಅಲ್ಲಿ ಎಲ್ಲ ಕಡೆನೂ ಕೂಡ ನಿಮ್ಗೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲ ವೈಜ್ಞಾನಿಕವಾದ ತರಬೇತಿ ಕೊಡ್ತಾರೆ. ಅದಕ್ಕೆ ನಾವು ಮೊದಲು ಅದಕ್ಕೆ ಅಟೆಂಡ್ ಮಾಡಿ ಸೊ ಅಲ್ಲಿ ಮಾಹಿತಿಗಳನ್ನ ತಿಳ್ಕೊಂಡು ಈ ಕುರಿ ಸಾಮಾನ್ಯವಾಗಿ ಸುಮತಿ ಅವರೇ ಈಗ ಯಾವಾಗ ವರ್ಷದಲ್ಲಿ ಎಷ್ಟು ಸಾರಿ ಅವರು ತರಬೇತಿ ಕಾರ್ಯಕ್ರಮ ಹಾಕೊಂಡಿರಬಹುದು? ಕಾರ್ಯಕ್ರಮಗಳನ್ನ ರೆಗ್ಯುಲರ್ ಇಂಟರ್ವಲ್ ಮತ್ತೆ ಮಾಡ್ತಾರೆ. ಒಂದು 2 ತಿಂಗಳಿಗೆ ಒಂದ್ಸಾರಿ ಮಾಡ್ತಾರೆ. ಅದು ಪೇಪರ್ ಅಲ್ಲೂ ಕೂಡ ಪ್ರಕಟಣೆ ಅದನ್ನ ನೋಡಿಕೊಂಡು ಇವರು ಈ ರೈತರಿಗೆ ಮಾಹಿತಿ ಅಂತ ಹೇಳಿ ಬರುತ್ತಲ್ಲ ಅದರಲ್ಲಿ ಎಲ್ಲಾ ಮಾಹಿತಿಗಳನ್ನ ಕೊಡ್ತಾರೆ. ಅದ್ರ ಮೂಲಕ ನೀವು ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಬಹುದು. ಸೊ ಇದು ನಾನು ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಎಲ್ಲರೂ ಕೂಡ ಈಗ ಸ್ಟಾರ್ಟಿಂಗ್ ನೂರು ಮರಿಗಳನ್ನ ತಗೊಳ್ಳೋದು, 50 ಮರಿಗಳನ್ನ ತಗೊಳ್ಳೋದು ಅನಾಹುತಕ್ಕೆ, ಆಪತ್ತಿಗೆ ಅನಾಹುತಕ್ಕೆ ಕಾರಣ ಆಗುತ್ತೆ. ಮಿನಿಮಮ್ ಕನಿಷ್ಠ ನಿಮ್ಗೆ ಒಂದು 5 ಅಂದ್ರೆ ಸಾಕೊಳ್ಳೋದು, ಒಂದು ಸಣ್ಣ ಹಂತದಿಂದ ಹೋಗ್ರಿ ಹೋಗ್ರಿ ಅಂತ ಹೇಳ್ಬೋದು. ಮತ್ತೆ 1 2 ಆದ್ಮೇಲೆ ನಿಮ್ದು ಹಂತ ಹಂತವಾಗಿ ನಿಮಗೂ ಅನುಭವ ಬರುತ್ತೆ, ಹೇಗೆ ನಿರ್ವಹಣೆ ಮಾಡೋದು ಕೂಡ ನಿಮ್ದು ಅನುಭವ ಸಿಕ್ಕಿರುತ್ತೆ. ನಷ್ಟ ಉಂಟಾಗಲ್ಲ, ನಷ್ಟ ಉಂಟಾಗಲ್ಲ, ನಾವು ಇಷ್ಟು ಕುರಿಗಳನ್ನ ನಾ ಸಾಕಬಲ್ಲೆ ಅನ್ನೋ ಒಂದು ವಿಶ್ವಾಸ ಬಂದ್ಬಿಡುತ್ತೆ. ನಿಮ್ ನಂಬಿಕೆನೆ ನಿಮ್ ಕಾಪಾಡೋದು ಮಾಡೋದು, ಮತ್ತೆ ಅದು ಪ್ರಯತ್ನ ನಿರಂತರವಾಗಿರ್ಬೇಕು. ಈಗ ಆಸಕ್ತಿ ತೋರ್ಬಿಟ್ಟು ಮತ್ತೆ ಇನ್ನೊಂದ್ ತಿಂಗಳು 2 ಬಿಟ್ಟು ಅದಕ್ಕೆ ನಿರಾಸಕ್ತಿ ಹೊಂದಿದ್ರೆ ಅದು ಸರಿ ಹೋಗಲ್ಲ. ನಿರಂತರವಾಗಿ ನಿರಂತರ ಅದಕ್ಕೆ ಆದ ಪ್ರಯತ್ನವನ್ನ ಮಾಡ್ತಿರ್ಬೇಕು. ಪ್ಲಸ್ ನಮ್ ನಾಲೆಡ್ಜ್ ಅಥವಾ ಅದಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ಕೂಡ ನಾವು ಪದೇ ಪದೇ ಪ್ರತಿ ಬಾರಿಯೂ ಕೂಡ ನಾವು ಹೆಚ್ಚಿಸಿಕೊಳ್ತಾ ಹೋಗ್ಬೇಕು. ಈಗ ಪಶುಸಂಗೋಪನೆ ಇಲಾಖೆಗಳಲ್ಲಿ ಸಬ್ಸಿಡಿಗಳನ್ನು ಕೊಡ್ತಾರೆ, ಅದೇ ಸರ್ಕಾರ ಕೂಡ ಈ ಬಗ್ಗೆ ಪ್ರೋತ್ಸಾಹಧನ ಕೂಡ ಕೊಡ್ತದೆ, ಸಹಾಯಧನ ನೀಡ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಈ ಒಂದು ಅಮೃತ ಯೋಜನೆ ಅಂತ ಕೂಡ ಜಾರಿಗೆ ತಂದಿದೆ, ರಾಜ್ಯ ಸರ್ಕಾರ ಕೂಡ ತಂದಿದೆ. ಇದು ಏನು ಉಪಕಸ್ಪಾಗಿ ನೀವು ಆಯ್ಕೆ ಮಾಡ್ಕೊಳ್ಳಿ, ಎಲ್ಲರಿಗೂ ನಿಮ್ಗೆ ಸೌಲಭ್ಯ ಸರ್ಕಾರದ ಸೌಲಭ್ಯ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಇಲ್ಲ, ಎಲ್ಲರೂ ಇದನ್ನ ಸಾಕಕ್ಕೂ ಇಷ್ಟಪಡಲ್ಲ, ಆದ್ರೆ ಯಾರು ಆಸಕ್ತಿ ಇದಾರೋ ಅವರು ಇದನ್ನ ಸಾಕಬಹುದಲ್ಲ, ಅವ್ರಿಗೆ ಈ ಒಂದು ಯೋಜನೆಯ ಲಾಭ ಕೂಡ ಸಿಗಬೇಕು, ಅವಶ್ಯವಾಗಿ ಅದನ್ನ ಪಡ್ಕೊಬಹುದು. ಡಾಕ್ಟರ್ ಸುಮತಿ ಅವರೇ, ಈಗ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವಂತಹ ಸಾಂಕ್ರಾಮಿಕ ರೋಗ, ಅದರಲ್ಲಿ ಪ್ರಮುಖವಾಗಿ ಮೈಕೋಪ್ಲಾಸ್ಮಾ ಕಾಯಿಲೆ, ಈ ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಕುರಿ ಮತ್ತು ಮೇಕೆಗಳಲ್ಲಿ ಮೈಕೋಪ್ಲಾಸ್ಮಾ ಕಂಟೇಜಿಯಸ್ ಕೆಪ್ರೈನ್ ಪ್ಲೂರೋ ನಿಮಾನಿಯಾ ಅಂತ ಹೇಳಿ ಹೇಳ್ತೀವಿ. ಸೊ ಈ ಕಾಯಿಲೆ ಹೆಚ್ಚು ಅಂದ್ರೆ ನಾವೇನ್ ಹೇಳ್ತೀವಿ, ಹೆಚ್ಚು ಪ್ರಸಿದ್ಧಿ ಆಗಿಲ್ಲ ಇದು, ಇದ್ರ ಬಗ್ಗೆ ಹೆಚ್ಚಿನ ರೈತರಿಗೆ ತಿಳುವಳಿಕೆ ಇಲ್ಲ ಇದು. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಎಟಿಪಿಕಲ್ ಅಂತ ಹೇಳ್ತೀವಿ, ರೋಗ ಇರೋದು ನಿಮಗ್ ಗೊತ್ತಾಗಲ್ಲ, ರೋಗ ಇದೆ ಆ ತರದ್ದೇ ಅಂತ ಹೇಳಿ ಗೊತ್ತಾಗಲ್ಲ. ಇದು ಮೈಕೋಪ್ಲಾಸ್ಮಾ ಏನ್ ಈ ಪ್ರಭೇದದ ಸೂಕ್ಷ್ಮಾಣು ಜೀವಿ ಇರುತ್ತೆ, ದೇಹದಲ್ಲೇ ಇರುತ್ತೆ. ಈ ಸ್ಟ್ರೆಸ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಸ್ಟ್ರೆಸ್ ಅಂತ ಹೇಳಿದ್ರೆ ಅವಕ್ಕೆ ಒತ್ತಡ ಉಂಟಾದಾಗ, ವಾತಾವರಣದಲ್ಲಿ ಒತ್ತಡ ಉಂಟಾದಾಗ, ಹವಾಮಾನ ವೈಪರೀತ್ಯ ಆದಾಗ, ಮಳೆಗಾಲ ಶುರುವಾದ ನಂತರ, ಚಳಿಗಾಲ, ಈಗ ನೀವು ಇಮಿಡಿಯೇಟ್ ಹಿಂದಿನ 2 ದಿನಗಳಿಂದ ತುಂಬಾ ಮಳೆ ಆಗ್ತಾ ಇದೆ, ತುಂಬಾ ಚಳಿ ಇದೆ, ಇಂತ ಸಂದರ್ಭಗಳಲ್ಲಿ ಮತ್ತೆ ಅವುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರ ಮಾಡಿಸಿದಾಗ ಮಾಡಿದಾಗ್ಲೂ ಕೂಡ ಹಲವಾರು ನಾವು ಇದನ್ನ ಏನ್ ಎಚ್ಚರಿಕೆ ಕ್ರಮಗಳನ್ನ ನಾವು ತಗೋಬೇಕಾಗುತ್ತೆ. ಮತ್ತೆ ಅವಕ್ಕೆ ಫೀಡ್ ಅಥವಾ ಫುಡ್ ಕೊಡ್ತೀವಲ್ಲ ನಾವು, ಅದು ಮೇವಿನ ವ್ಯತ್ಯಾಸ ಉಂಟಾದಾಗ್ಲೂ ಕೂಡ ಆಗುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದ ಕೂಡ ಈ ಮೈಕೋಪ್ಲಾಸ್ಮಾ ಕಾಯಿಲೆ ಬರಬಹುದು. ಒಂದ್ಸರಿ ಕಾಯಿಲೆ ಬಂತು ಅಂದ್ರೆ ಹಿಂಡಲ್ಲಿ ಒಂದು ಮರಿಯಿಂದ ಇನ್ನೊಂದು ಮರಿಗೆ ಅಥವಾ ಒಂದು ಮೇಕೆಯಿಂದ ಇನ್ನೊಂದು ಮೇಕೆಗೆ ಬಹಳ ಬೇಗ ಹರಡುತ್ತೆ. ಯಾಕೆಂದ್ರೆ ಇದು ನ್ಯೂಮೋನಿಯಾ ಅಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸಕೋಶದನ್ನ ತೊಂದರೆ ಉಂಟು ಮಾಡುತ್ತೆ. ಸೊ ಇದರಿಂದ ಅತಿಯಾದ ಜ್ವರ ಬರೋದು, ಮೂಗಲ್ಲಿ ಅದು ನೀರಿನ ರೀತಿ ಸೋರೋದು, ಕೊನೆಗೆ ಗೊಣ್ಣೆ ರೀತಿ ಸೋರೋದು, ಕಣ್ಣಲ್ಲಿ ಕೆಂಪಾಗುವಂತದ್ದು, ಕಣ್ಣಲ್ಲಿ ನೀರ್ ಸುರಿಯುವಂತದ್ದು, ಆಮೇಲೆ ಕೆಲವಕ್ಕೆ ಮ್ಯಾಸ್ಟೈಟಿಸ್ ಕೆಚ್ಚಲು ಬಾವು ಅಂತ ಹೇಳ್ತೀವಿ. ಈ ಕೆಚ್ಚಲು ಬಾವು ಹಲವಾರು ಬ್ಯಾಕ್ಟೀರಿಯಾದಿಂದನೂ ಕೂಡ ಬರುತ್ತೆ. ಸೊ ಅದ್ರ ಜೊತೆಗೆ ಈ ಮೈಕೋಪ್ಲಾಸ್ಮಾ ಎನ್ನುವ ಸೂಕ್ಷ್ಮಾಣು ಜೀವಿಯಿಂದನೂ ಕೂಡ ಬರುತ್ತೆ. ಮತ್ತೆ ಈ ಜಾಯಿಂಟ್ ಇನ್ಫೆಕ್ಷನ್, ಈ ಸಂಧಿವಾತಗಳು ಅಂತ ಹೇಳ್ತೀವಿ, ಸಂಧಿವಾತಗಳು ಜಾಯಿಂಟ್ಸ್ ಎಲ್ಲ ಊದ್ಕೊಳ್ಳೋದ್ರಿಂದ ಆ ಊತದಲ್ಲೂ ಕೂಡ ಈ ಕಾಯಿಲೆಯ ಇರುತ್ತೆ, ಹೆಚ್ಚು ಪ್ರಮುಖ ಪಾತ್ರ ವಹಿಸುತ್ತೆ. ಮತ್ತೆ ಮುಖ್ಯವಾಗಿ ಈ ಸೂಕ್ಷ್ಮಾಣು ಜೀವಿಗಳು ಕೀಲುಗಳು, ಕೆಚ್ಚಲು, ಶ್ವಾಸಕೋಶ, ಕಣ್ಣುಗಳನ್ನ ತುಂಬಾ ತೊಂದರೆ ಉಂಟು ಮಾಡುತ್ತೆ, ಕಾಯಿಲೆಯನ್ನ ಉಂಟು ಮಾಡಿ ತೊಂದರೆ ಉಂಟು ಮಾಡುತ್ತೆ. ಸೊ ಇದು ನಾನು ಹೇಳದಂಗೆ ಎಟಿಪಿಕಲ್, ನಿಮ್ಗೆ ಗೊತ್ತೇ ಆಗದೆ ಬರುವಂತ ಕಾಯಿಲೆ ಇದು. ಸೊ ಆದ್ರಿಂದ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗಂಟಲು ಬೇನೆ ಅಂತ ಹೇಳ್ತೀವಿ, ಕರುಳು ಬೇನೆ ಅಂತ ಹೇಳ್ತೀವಿ, ಅದೆಲ್ಲದನ್ನು ಕೂಡ ನಮ್ಗೆ ಹೆಚ್ಚಿನ ಪ್ರಮುಖವಾಗಿ ಗೊತ್ತಿದೆ, ಈಗ ತಿಳುವಳಿಕೆ ಇದೆ ರೈತರಿಗೆ ಅದ್ರ ಬಗ್ಗೆ. ಸೊ ಪಶು ಆರೋಗ್ಯ ಇಲಾಖೆಗಳಲ್ಲಿ, ಪಶುಸಂಗೋಪನಾ ಇಲಾಖೆಗಳಲ್ಲೂ ಕೂಡ ಆ ರೀಜನ್ ವೈಸ್ ಆ ಇಲಾಖಾವರು ಇದನ್ನ ಮಾಡಿಕೊಂಡು ಲಸಿಕೆಗಳನ್ನ ಕಾಲಕಾಲಕ್ಕೆ ಕೊಡ್ತಾ ಇದ್ದಾರೆ. ಬಟ್ ಈ ಮೈಕೋಪ್ಲಾಸ್ಮಾ ಕಾಯಿಲೆಗೆ ಲಸಿಕೆಯನ್ನ ನಾವು ರೆಗ್ಯುಲರೈಸ್ ಮಾಡಿಲ್ಲ, ಅಂದ್ರೆ ನಿರಂತರವಾಗಿ ಕಾಲಕಾಲಕ್ಕೆ ಕೊಡಲ್ಲ. ಎಲ್ಲಿ ಕೇಂದ್ರೀಕೃತವಾಗಿದೆ ಅಲ್ಲಿ ಆ ರೈತರು ಪಶುವೈದ್ಯರನ್ನ ಸಂಪರ್ಕಿಸಿ ಅವರು ತಿಳಿಸಿದಂತೆ ಲಸಿಕೆಗಳು ಮತ್ತೆ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ಕೊಡಿಸಬೇಕಾಗುತ್ತೆ. ಈ ಮೈಕೋಪ್ಲಾಸ್ಮಸಿಸ್ ಕಾಯಿಲೆಗೆ ಏನು ಮುಖ್ಯವಾದ ಕಾರಣ. ಸೊ ಇದು ನಾನು ಮೊದಲೇ ತಿಳಿಸಿದಂತೆ ಮುಖ್ಯವಾದ ಕಾರಣ ಮೈಕೋಪ್ಲಾಸ್ಮಾ ಪ್ರಭೇದದ ಹಲವಾರು ಪ್ರಭೇದದ ಉಪ ಪ್ರಭೇದಗಳಿರುವಂತಹ ಸೂಕ್ಷ್ಮಾಣು ಜೀವಿಗಳು. ಸೊ ಇದರಲ್ಲಿ ಮುಖ್ಯವಾಗಿ ಮೈಕೋಪ್ಲಾಸ್ಮಾ ಪ್ಲೂರೋನಿಮೋನಿಯಾ, ಮೈಕೋಪ್ಲಾಸ್ಮಾ ಕ್ಯಾಪ್ರಿ, ಕ್ಯಾಪ್ರಿಕೋಲಂ, ಅಗಲೆಕ್ಷಿಯಾ, ಆರ್ಚಿನಿನಿ ಇಂತ ಮುಂತಾದ ಪ್ರಭೇದಗಳು ಉಂಟಾಗುತ್ತೆ. ಇದು ಒಂಥರ ಕಾಂಪ್ಲೆಕ್ಸ್ ಡಿಸೀಸ್. ಈಗ ನಮ್ಗೆ ಕರುಳು ಬೇನೆ ಬರೋದು ಕ್ಲಾಸ್ಟ್ರಿಡಿಯಂ ಪರ್ಫ್ರಿಂಜೆನ್ಸ್ ಟೈಪ್ ಡಿ ಅನ್ನೋದು ಒಂದೇ ಒಂದು ಸೂಕ್ಷ್ಮಾಣು ಜೀವಿ. ಬಟ್ ಇದರಲ್ಲಿ ಮೈಕೋಪ್ಲಾಸ್ಮಾದಲ್ಲಿ ಹಲವಾರು ತರದ ಪ್ರಭೇದಗಳು ಇದರಲ್ಲಿ ಇರುತ್ತೆ. ಇದನ್ನ ಸಿಂಡ್ರೋಮ್ ಅಂತ ಕರಿಬಹುದು ನಾವು. ಸೊ ಇದು ಮುಖ್ಯವಾಗಿ ಎಲ್ಲಾ ಒಂದೇ ಪ್ರಭೇದದಿಂದ ಬರಬಹುದು ಅಥವಾ ಹಲವಾರು ಪ್ರಭೇದಗಳು ಜೊತೆಗೂಡಿ ಕಾಯಿಲೆಯನ್ನ ಉಂಟು ಮಾಡಬಹುದು. ಸೊ ಚಳಿಗಾಲದಲ್ಲಿ, ಮಳೆಗಾಲ ಪ್ರಾರಂಭಕ್ಕೆ ಮುಂಚೆ, ಮಾನ್ಸೂನ್ ಮಳೆ ನಂತರ, ಮತ್ತೆ ಈ ಸ್ಟ್ರೆಸ್ ಕಂಡೀಷನ್, ಅವಕ್ಕೆ ಒತ್ತಡ ತರುವಂತಹ ಯಾವುದೇ ರೀತಿಯ ಕೆಲಸ ಆದಾಗ್ಲೂ ಕೂಡ ಈ ರೀತಿ ಕಾಯಿಲೆಗಳು ಬರುತ್ತೆ. ಆಮೇಲೆ ಈಗ ಮೈಕೋಪ್ಲಾಸ್ಮೆಸಿಸ್ ರೋಗದ ಲಕ್ಷಣ ಮತ್ತು ಅದು ಯಾವ ತರ ಅದು ಹರಡುತ್ತೆ, ಯಾವ ವಿಧಾನದ ಮೂಲಕ ಅದು ಪಸರಿಸುತ್ತೆ. ಓಕೆ, ಇದು ಒಂದು ಎಲ್ಲ ಸಾಂಕ್ರಾಮಿಕ ರೋಗದಂತೆ ಇದು ಕೂಡ ಒಂದು ಹಲವಾರು ಲಕ್ಷಣಗಳನ್ನ ಹೊಂದಿರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತ ಲಕ್ಷಣಗಳು ಅತಿಯಾಗಿ ಕಾಣಿಸ್ತವೆ. ಸೊ ಅತಿಯಾದ ಜ್ವರ ಬರೋದು, ಆಲಸ್ಯ, ಮೇವು ತಿಂದೆ. ಜ್ವರ ಬರೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ನೀವು ಅವನ್ನ ಯಾವಾಗ್ಲೂ ಜ್ವರದ ಜೊತೆಗೆ ಅವಕ್ಕೆ ಆಲಸ್ಯ ಇರುತ್ತೆ, ಮೇವು ತಿಂದೆ ಇರ್ತವೆ, ಒಂದೇ ಕಡೆ ಹೋಗಿ ಸಪರೇಟ್ ಎಲ್ಲ ಬೇರೆ ಗುಂಪಿನ ಜೊತೆಯಿಂದ ಬೇರ್ಪಟ್ಟು ಸಪ್ಪಗೆ ನಿಂತ್ಕೊಂಡ್ಬಿಡ್ತವೆ. ಅವಾಗ ಅವ್ರು ಟೆಸ್ಟ್ ಮಾಡಿದಾಗ ಇರೋದಿಲ್ಲ, ಆಸಕ್ತಿ ಇರಲ್ಲ, ಯಾವ್ದ್ರಲ್ಲೂ ಆಸಕ್ತಿ ಇರಲ್ಲ ಅವಕ್ಕೆ. ಸೊ ಮತ್ತೆ ದೀರ್ಘಾವಧಿ ಕೆಮ್ಮು ಅವಾಗ ಅವಾಗ ಮಧ್ಯ ಕೆಮ್ಮು ಬರ್ತಾ ಇರುತ್ತೆ. ಮತ್ತೆ ಮೂಗಿನಲ್ಲಿ ನೀರ್ ಸೋರೋದು, ಗೊಂಡೆ ಸೋರುವಂತದ್ದು. ಸೊ ಅವು ಡಿಸ್ಟ್ರೆಸ್ ಆದಂಗೆ ಕಾಣಿಸ್ತಿರ್ತವೆ, ಬಳಲಿದೆ, ತುಂಬಾ ಬಳಲಿ ರೀತಿಯಲ್ಲಿ ಕಾಣಿಸ್ತಿರ್ತವೆ. ಕಣ್ಣು ಕೆಂಪಾಗಿರುತ್ತೆ, ಪ್ಲಸ್ ಕಣ್ಣಿನಿಂದ ನೀರ್ ಸುರಿತಾ ಇರುತ್ತೆ. ಮತ್ತೆ ನಿಮೋನಿಯಾ ಶ್ವಾಸಕೋಶದ ತೊಂದರೆಯಾಗಿರುವುದರಿಂದ ರಭಸವಾಗಿ ಉಸಿರಾಡೋದು. ಓಕೆ, ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಕಷ್ಟಪಡ್ತಾ ಇರ್ತವೆ. ಅಂದ್ರೆ ಒಂದು ನಾರ್ಮಲ್ ಉಸಿರಾಟದ ಇರಲ್ಲ, ಇರೋದಿಲ್ಲ, ಏದ್ ಉಸಿರು ಅಂತ ಹೇಳ್ತೀವಲ್ಲ ನಾವು, ಒಂದೇ ಉಸಿರಿಗೆ ಉಸಿರಾಡ್ತಾ ಇರ್ತವೆ. ಮತ್ತೆ ಹೊಟ್ಟೆ ಭಾಗದಲ್ಲಿ ಉಸಿರಾಟನ ನಾವು ನೋಡಬಹುದು. ಈಗ ನಾವು ಮಾಮೂಲಿ ಚೆನ್ನಾಗಿರುವ ಸಾಮಾನ್ಯವಾಗಿರುವಂತಹ ಮರಿಗಳಿಗಿಂತ ಈ ರೋಗ ಬಂದಿರೋದ್ರಲ್ಲಿ ಹೊಟ್ಟೆ ಭಾಗದಲ್ಲಿ ಇನ್ಹೇಲ್ ಎಸ್ಹೇಲ್ ಆಗುದು, ಅದನ್ನ ಉಚ್ಛ್ವಾಸ ನಿಶ್ವಾಸ ಆಗುದು ಗೊತ್ತಾಗುತ್ತೆ, ಕಾಣಿಸುತ್ತೆ ಅದು. ಸೊ ಇದನ್ನ ನಾವು ಮುಖ್ಯವಾಗಿ ಈ ಮೈಕೋಪ್ಲಾಸ್ಮಾದಲ್ಲಿ ಕಾಣಬಹುದು. ಮತ್ತು ಈ ಕೆಚ್ಚಲು ಬಾವು ಕಂಡುಬರುತ್ತೆ ಹಲವಾರು ಕುರಿ ಮತ್ತು ಮೇಕೆಗಳಲ್ಲಿ. ಆಗ್ಲೇ ತಿಳಿಸಿದಂತೆ ಇದೊಂದು ಸಿಂಡ್ರೋಮ್, ಒಂದೇ ಒಂದು ರೋಗಾಣು ಪ್ರಭೇದದಿಂದ ಬರಲ್ಲ, ಹಲವಾರು ಪ್ರಭೇದ ಒಟ್ಟಿಗೆ ಬರಬಹುದು. ಸೊ ಕೆಚ್ಚಲು ಬಾವು ಈ ಮೈಕೋಪ್ಲಾಸ್ಮಾ ಅಗಲೆಕ್ಷಿಯಾ ಅಂತ ಹೇಳಿ ಕರಿತೀವಿ. ಸೊ ಅದರಿಂದ ಕೆಚ್ಚಲು ಬಾವು ಬಂದಾಗ ಏನಾಗುತ್ತೆ? ಕೆಚ್ಚಲು ಊತ ಬರುತ್ತೆ, ಮೊದಲು ನೀರಿನ ರೀತಿ ಸ್ಟ್ರಾ ಕಲರ್ ಅಂತ ಹೇಳ್ತೀವಿ, ಅದು ತುಂಬಿಕೊಂಡ್ಬಿಡುತ್ತೆ, ಆ ತರ ತುಂಬಿಕೊಳ್ಳುತ್ತೆ. ಸೊ ಇಡೀ ಕೆಚ್ಚಲನ್ನ ಹಾಳು ಮಾಡುತ್ತೆ, ಅದು ಮುಟ್ಟಿದ್ರೆ ಅದಕ್ಕೆ ಬಿಸಿ ಆಗಿರ್ತದೆ, ಊತ ಇರ್ತದೆ, ನೋವು ಬಂದಿರ್ತದೆ, ನೋವು ಇರುತ್ತೆ, ಅವು ಮುಟ್ಟಿಸ್ಕೊಳ್ಳಲ್ಲ. ಒಳಗಡೆ ಗಾಯ ಆಗಿರುತ್ತೆ, ಚಲಿನ ಒಳಗಡೆ ಇರುವಂತಹ ಜೀವಾಣುಗಳೆಲ್ಲ ಹಾಳಾಗಿರ್ತವೆ. ಸೊ ಈ ಮರಿಗಳನ್ನ ಹಾಲು ಕೂಡ ಬಿಡಲ್ಲ, ಮತ್ತೆ ಅದು ಹಾಲನ್ನ ಕರಿಯಕ್ಕೂ ಕೂಡ ಬಿಡಲ್ಲ, ಬಿಟ್ಕೊಡೋದಿಲ್ಲ. ಕ್ರಮೇಣ ಏನಾಗುತ್ತೆ ಅಂದ್ರೆ ಅದು ನೀವು ನೋಡ್ಕೊಳ್ದೆ ಇದ್ರೆ, ಸೊ ಕ್ರಮೇಣ ಅದು ಮುಂದೆ ಮುಂದೆ ಇನ್ನ ಹೆಚ್ಚು ವ್ಯಾಪಿಸಿ ಏನಾಗುತ್ತೆ, ಆ ಕೆಚ್ಚಲು ನಿಷ್ಪ್ರಯೋಜಕ ಆಗುತ್ತೆ, ಕಲ್ಲಾಗ್ಬಿಡುತ್ತೆ. ಸೊ ಇದರಿಂದ ಅದು ನಿಮ್ ಪ್ರಾಣಿಗೂ ಕೂಡ ತೊಂದರೆ ಆಗುತ್ತೆ, ಯಾವುದೇ ರೀತಿ ಉತ್ಪಾದನೆ ಕುಂಠಿತ ಆಗುತ್ತೆ. ಹಾಗಾಗಿ ಇದು ಕೂಡ ತುಂಬಾ ದೊಡ್ಡ ಕಾಯಿಲೆನೆ, ದೊಡ್ಡ ಕುರಿಗಳು ಕಂಡು ಬರುವಂತದ್ದು. ಇದು ರೈತ ಬಾಂಧವರು ಕುರಿ ಸಾಕಾಣಿಕೆ ಮಾಡುವಂತವ್ರು ತುಂಬಾ ಕಾಳಜಿ ವಹಿಸಬೇಕು, ಇದೊಂದು ಇನ್ನೊಂದು ಬಹಳ ಹೆಚ್ಚಿಗೆ ಗಮನ ತಗೋಬೇಕಾಗಿರೋದು ಚಳಿಗಾಲದಲ್ಲಿ ಮತ್ತೆ ಮಳೆಗಾಲ ಪ್ರಾರಂಭವಾಗುವ ಮೊದಲೇ ಮುನ್ನೆಚ್ಚರಿಕೆ ಪ್ರಿಕಾಷನ್ ತಗೊಂಡ್ಬಿಡ್ಬೇಕು. ಪ್ರಿಕಾಷನ್ ಅಂದ್ರೆ ಇದು ಅಂದ್ರೆ ಆ ಸಮಯದಲ್ಲಿ ಈ ರೋಗ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಜಾಸ್ತಿ ಇದೆ. ಮತ್ತೆ ಈ ಆರ್ಥ್ರೈಟಿಸ್ ಅಂತ ನಾನು ಹೇಳದ್ನಲ್ಲ, ಸಂಧಿವಾತ, ಅದನ್ನು ಕೂಡ ನಾವು ಹಲವಾರು ಕುರಿ ಮತ್ತು ಮೇಕೆಗಳಲ್ಲಿ ಕಾಣಬಹುದು. ಮತ್ತೆ ಆರ್ಥ್ರೈಟಿಸ್ ಆದಾಗ ಏನ್ ಮಾಡ್ತವೆ, ಅವು ಕುಂಟ್ಕೊಂಡು ಓಡಾಡ್ಕೊಂಡು ಮೇವು ತಿನ್ಕೊಂಡು ಇರ್ತವೆ. ಹೆಚ್ಚಿಗೆ ನಮ್ಗೆ ಎಫೆಕ್ಟ್ ಆಗೋದು ಅಂದ್ರೆ ಶ್ವಾಸಕೋಶದ ಸಂಬಂಧಿ ಕಾಯಿಲೆಗಳು. ಈಗ ರೋಗ ಬಂದಾಗ ಯಾವ ಕ್ರಮವನ್ನ ನಾವು ಅನುಸರಿಸಬೇಕಾಗುತ್ತೆ ಮೈಕೋಪ್ಲಾಸ್ಮಾ? ಸಿನುಸಿಸ್ ರೋಗ ಬಂದಾಗ. ಸೊ ಈ ರೋಗ ಬಂದಾಗ ಮೊದಲನೇದಾಗಿ ನಾವು ಈ ಮೇಲೆ ತಿಳಿಸಿದಂತ ಎಲ್ಲ ಚಿಹ್ನೆಗಳ ಲಕ್ಷಣಗಳನ್ನ ಗಮನಿಸ್ತೀರಾ. ಗಮನಿಸಿದಾಗ ಮೊದಲನೇದಾಗಿ ರೋಗಗ್ರಸ್ತ ಆಗಿರೋಂತ ಮರಿಗಳನ್ನ ಹಿಂಡನಿಂದ ಬೇರ್ಪಡಿಸಬೇಕು. ನಾವು ಕ್ವಾರಂಟೈನ್ ಅಂತ ಹೇಳ್ತೀವಿ. ಸೊ ರೋಗದ ತೀವ್ರತೆ ಹೆಚ್ಚಾಗದಂತೆ ತಡೆಗಟ್ಟಲು ಪಶುವೈದ್ಯರನ್ನ ಸಂಪರ್ಕಿಸಿ ಸೊ ಅವರಿಂದ ಮುಖ್ಯವಾಗಿ ನಾವು ಆಂಟಿಬಯೋಟಿಕ್ಸ್ ನ ಕೊಡ್ಬೇಕಾಗತ್ತೆ. ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಆಂಟಿಬಯೋಟಿಕ್ಸ್ ಅಲ್ಲಿ ಟೈಲೋಸಿನ್ ಅನ್ನೋದು ಈ 10 mg/kg ಬಾಡಿ ವೈಟ್, 1 kgಗೆ 10 mg ಪ್ರಮಾಣದಲ್ಲಿ ದಿನಕ್ಕೆ 2 ಬಾರಿ ಇಂಜೆಕ್ಷನ್ ನ ಕೊಡ್ಬೇಕಾಗತ್ತೆ. ಮತ್ತೆ ಆಕ್ಸಿಟೆಟ್ರಾಸೈಕ್ಲಿನ್ ಅನ್ನ ಇಂಜೆಕ್ಷನ್ ಕೂಡ ಕೊಡ್ಬಹುದು. ಈ ಟೈಲೋಸಿನ್ ಅನ್ನೋದು ಬಹಳ ಬೇಗ ಕೆಲಸ ಮಾಡ್ತಾ ಇದೆ ಮತ್ತು ಉತ್ತಮವಾದ ಫಲಿತಾಂಶ ಇದೆ. ಸೊ ಇದರಿಂದ ಸಾಯುವಂತ ಎಷ್ಟೋ ಮರಿಗಳು ಉಳ್ಕೊಂಡಿದೆ. ಸೊ ಇದ್ರ ಜೊತೆಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಜ್ವರ ಕಡಿಮೆ ಆಗೋದಕ್ಕೆ, ಅದಕ್ಕೆ ನೆಗಡಿ ಅಥವಾ ಕಣ್ಣಿನಿಂದ ನೀರು ಸುರಿಯೋದು ಕಡಿಮೆ ಆಗೋದಕ್ಕೆ, ಮತ್ತೆ ಅವಕ್ಕೆ ಯಾವುದೇ ರೀತಿಯ ಊಟ ತಿಂದಿರೋದ್ರಿಂದ ಮೇವು ತಿಂದಿರೋದ್ರಿಂದ ಆಲಸ್ಯ ಉಂಟಾಗ್ತಾ ಇರುತ್ತೆ. ಸೊ ಅದಕ್ಕೆ ಬೇಕಾದಂತ ಸಪ್ಲಿಮೆಂಟರಿ ವಿಟಮಿನ್ಸ್ ಮಿನರಲ್ಸ್ ನ ನಾವು ಕೊಡಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಕೊಟ್ಟಿಗೆ ಮತ್ತು ಕುರಿಮನೆಯನ್ನ ಡಿಸ್ಇನ್ಫೆಕ್ಟೆಂಟ್ ಇಂದ ಶುದ್ಧಗೊಳಿಸಬೇಕು. ಈಗ ನಾವು ಹಲವಾರು ಡಿಸ್ಇನ್ಫೆಕ್ಟೆಂಟ್ಗಳು ನಮ್ಮಲ್ಲಿ ಸೋಡಿಯಂ ಹೈಪೋಕ್ಲೋರೇಟ್ ಇರಬಹುದು. ಸೊ ಈ ರೀತಿ ಸ್ಯಾನಿಟೈಸ್ ನ ಡಿಸ್ಇನ್ಫೆಕ್ಟ್ ಮಾಡಿ ಸ್ಯಾನಿಟೈಸ್ ಮಾಡಬೇಕಾಗತ್ತೆ. ಮತ್ತೆ ರೋಗದಿಂದ ಬಳಲುತ್ತಿರುವ ಕುರಿ ಮತ್ತು ಮೇಕೆಯನ್ನ ಬೇರೆ ಹಿಂಡಿಗೆ ಕೊಡಬಾರ್ದು. ನಮ್ಮಲ್ಲಿ ಮಾರಾಗ್ತಾರೆ, ಇಲ್ಲಿಂದ ಅಲ್ಲಿ ಹೋಗ್ಬಿಡ್ತಾರೆ, ಅಲ್ಲಿ ಅವರು ಮಾರ್ತಾರೆ. ಈಗ ಸ್ವಲ್ಪ ಸಪ್ಪೆ ಆಗಿದಾವೆ ಅಂದ್ರೆ ಯಾವ್ದೇ ರೀತಿ ಮಾರೋದು, ಕಡಿಮೆ ದುಡ್ಡಿಗೆ ಮಾರುವಂತದ್ದು, ಆತರ ಅಭ್ಯಾಸಗಳು ಇರುತ್ತೆ. ಅದು ಮಾಡಬಾರ್ದು, ಮಾಡಬಾರ್ದು. ಮತ್ತೆ ಅದನ್ನ ಯಾವ್ದೇ ರೀತಿ ಕಸಾಯಿ ಖಾನೆಗೆ ಕೊಡುವಂತದ್ದು ಅದು ಮಾಡಬಾರ್ದು, ಅದು ಕೂಡ ಮಾಡಬಾರ್ದು. ಸರಿಯಾದ ಅದು ಈಗ ಅದನ್ನು ಕನ್ಸ್ಯೂಮ್ ಮಾಡಿದ್ರೆ ತಿಂದ್ರೆ ಅದು ಮತ್ತೆ ರೋಗದ ಸೋಂಕುಗಳು ಅವರಿಗೆ ಹೋಗಬಹುದು, ಅವರಿಗೆ ಬರುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಸರಿಯಾದ ಸಮಯದಲ್ಲಿ ಲಸಿಕೆ ಹಾಕಿಸ್ಬೇಕು. ಸರಿಯಾದ ಸಮಯದಲ್ಲಿ ಅಂತ ಹೇಳಿದ್ರೆ ನಾನ್ ಹೇಳ್ತಿರೋದು ಕೇಂದ್ರೀಕೃತವಾದಂತ ಪ್ರದೇಶಗಳಲ್ಲಿ ವರ್ಷಕ್ಕೆ 2 ಬಾರಿ ಲಸಿಕೆಯನ್ನ ಹಾಕಿಸ್ಕೊಳ್ಳಿ. ಇದು ಗೊತ್ತಿರುತ್ತೆ, ಲಾಸ್ಟ್ ಇಯರ್ ನಮ್ಮ ಕುರಿ ಮಂದೆಯಲ್ಲಿ ಅಥವಾ ಮೇಕೆ ಇದರಲ್ಲಿ ಇಷ್ಟು ಮೇಕೆಗಳು ಸತ್ತಿದ್ವು. ಆ ಲಸಿಕೆ ಹಾಕಿಸಿದಾಗ ಅದ್ರ ತೀವ್ರತೆ, ರೋಗದ ತೀವ್ರತೆ ಕಡಿಮೆ ಆಗಿ ಅಷ್ಟು ಕೂಡ ಉಳ್ಕೊಂಡ್ವು. ಈಗ ನಿಮ್ಗೆ 10 ಮರಿಗಳು ಸಾಯ ಹತ್ರ ಒಂದೇ ಒಂದ್ ಸತ್ರೆ 9 ಮರಿ ಉಳ್ಕೊಳ್ಳುತ್ತೆ. ಸೊ ತೀವ್ರತೆ ಕಡಿಮೆ ಆಗುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿ ಇರೋರು ಏನ್ ಮಾಡ್ತಾರೆ, ಸೊ ಎಚ್ಚರಿಕೆಯಿಂದ ಲಸಿಕೆಯನ್ನ ತಪ್ಪದೇ ಹಾಕಿಸ್ಕೊಂಡ್ಬಿಡ್ತಾರೆ. ಈ ರೋಗ ಪತ್ತೆ ಹಚ್ಚೋದು ಮತ್ತೆ ಮಾದರಿಗಳನ್ನ ಶೇಖರಿಸೋದು ಅದ್ ಹೇಗೆ? ಸೊ ರೋಗ ಪತ್ತೆ ಹಚ್ಚೋದ್ರ ಬಗ್ಗೆ ನಾನು ಹೇಳಿದೆ, ರೋಗ ಈ ರೋಗದ ಲಕ್ಷಣಗಳೆಲ್ಲ ಇರುತ್ತಲ್ಲ. ಸೊ ಅಲ್ಲಿ ಮೊದಲನೇದಾಗಿ ನೀವು ಪಶುವೈದ್ಯರನ್ನ ಸಂಪರ್ಕಿಸ್ತೀರಾ, ಅದಕ್ಕೆ ಬೇಕಾಗಿರುವಂತ ಚಿಕಿತ್ಸೆನ ಕೊಡಿಸ್ತೀರಾ. ಸೊ ಅದ್ರ ಜೊತೆಗೆ ಪ್ರಯೋಗಾಲಯದಲ್ಲಿ ಇನ್ನೂ ಈ ರೋಗದ ಬಗ್ಗೆ ಹೆಚ್ಚಿನ ಏನ್ ಹೇಳ್ತೀವಿ ರಿಸರ್ಚ್ ನಡೀತಾ ಇರೋದ್ರಿಂದ ಅದಕ್ಕೆ ಉಪಯೋಗ ಆಗಂತೆ, ರಿಸರ್ಚ್ಗೂ ಉಪಯೋಗ ಆಗ್ಬೇಕು, ನಿಮ್ಗೆ ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡಿಸೋದಕ್ಕೂ ಉಪಯೋಗ ಬೇಕು. ಆ ರೀತಿ ರೋಗಕ್ಕೆ ಹಲವಾರು ಮಾದರಿಗಳು ತಗೋಬೇಕಾಗತ್ತೆ. ಮೂಗಿನ ಶ್ರವಿಕೆ, ಕಣ್ಣಿನಲ್ಲಿ ಸುರಿಯುತ್ತಿರುವ ನೀರನ್ನ ತಗೋಬೇಕಾಗಬಹುದು, ಮತ್ತೆ ಈ ಕೆಟ್ಟಿರುವ ಹಾಲು ಅದು, ಮತ್ತೆ ಈ ಮರಣೋತ್ತರ ಮರಣ ಹೊಂದಿದಂತಹ ಕುರಿ ಮತ್ತು ಮೇಕೆಗಳಿಂದ ಶ್ವಾಸಕೋಶದ ಸ್ವಲ್ಪ ಭಾಗ, ಶ್ವಾಸಕೋಶ ಕಟ್ ಮಾಡ್ಕೊಳ್ಳೋದು, ಆ ಟ್ರೇಕಿಯಲ್ ಸ್ವಾಬ್ ಅಂತ ಹೇಳ್ತೀವಿ, ಆ ಉಸಿರಾಟದ ನಾಳದ ಸ್ವಾಬ್ ಅನ್ನ ತಗೋಬೇಕಾಗತ್ತೆ. ಆಮೇಲೆ ಒಂದು ರಕ್ತ ಜೀವಂತ ಇರೋದ್ರಲ್ಲಿ ರಕ್ತದ ಮಾದರಿಯನ್ನ ತಗೋತೀವಿ, ಮತ್ತೆ ಲಿಂಫ್ ನೋಡ್ ಅಂತ ಹೇಳ್ತೀವಿ, ಲಿಂಫ್ ನೋಡ್ ಅನ್ನ ನಾವು ಶ್ವಾಸಕೋಶದ ಸಂಬಂಧಪಟ್ಟ ಲಿಂಫ್ ನೋಡ್ಸ್ ನ ತಗೋಬೇಕಾಗತ್ತೆ. ಸೊ ಈ ಎಲ್ಲವನ್ನ ಕೂಡ ನಾವು ಹತ್ತಿರದ ಪಶುವೈದ್ಯರಿಗೆ ತಿಳಿಸಿದ್ರೆ ಅವರೇ ಬಂದು ಸ್ವಚ್ಛವಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೊಂತಾರೆ. ಸೊ ಇವನ್ನ ಪ್ರಯೋಗಾಲಯಕ್ಕೆ ನೀಡಿದಾಗ ಹೆಚ್ಚಿನ ಆವಿಷ್ಕಾರ ಮಾಡಲು ಉಪಯೋಗ ಆಗುತ್ತೆ. ಜೊತೆಗೆ ರೋಗವನ್ನ ಇಂಥದ್ದೇ ರೋಗ ಇದರಿಂದನೇ ಬಂದಿದೆ ಅಂತ ಹೇಳಿ ಹೇಳೋದಕ್ಕೂ ಅನುಕೂಲ ಆಗುತ್ತೆ. ಡಾಕ್ಟರ್ ಸುಮತಿ ಅವರೇ, ಈಗ ಮೈಕೋಪ್ಲಾಸ್ಮಾ ಕಾಯಿಲೆಗೆ ಈ ಲಸಿಕೆಗಳ ಮಹತ್ವ ಎಷ್ಟಿದೆ ಮತ್ತು ಲಭ್ಯತೆ ಯಾವಾಗ ಇರ್ತದೆ? ಈಗಾಗಲೇ ನಿಮ್ಗೆ ತಿಳಿಸಿದಂತೆ ಇದು ನಿರಂತರವಾಗಿ ಬರ್ತಾ ಇರುವಂತಹ ಈ ಗಳಲೆ ರೋಗ, ಕರುಳು ಬೇನೆ, PPR ಆ ಕಾಯಿಲೆ ಅಂತೆ ಲಸಿಕೆಯನ್ನ ಮಾಡಲ್ಲ ಪಶುಸಂಗೋಪನಾ ಇಲಾಖೆಯಿಂದ. ಸೊ ಇದರಿಂದ ಎಲ್ಲೆಲ್ಲಿ ಕಾಯಿಲೆ ಇದೆ ಎಲ್ಲೆಲ್ಲಿದೆ ಅದನ್ನ ಕೇಂದ್ರೀಕರಿಸಿ ರೀಜನ್ ವೈಸ್ ಪಶುವೈದ್ಯಾಧಿಕಾರಿಗಳು ಇಂಥದೇ ಕಾಯಿಲೆ ಅಂತ ತಿಳಿದು ತಿಳಿಸ್ಕೊಡ್ಬೇಕಾಗತ್ತೆ. ಸೊ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹೇಳ್ಬೇಕಂದ್ರೆ ಇದು ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಈ ಲಸಿಕೆಯನ್ನ ತಯಾರಿಸ್ತಿದ್ದೀವಿ. ಸೊ ಇದಕ್ಕೆ ಟೆಸ್ಟ್ ಲೈಸೆನ್ಸ್ ಮಾದರಿ ನಾವು ತಯಾರಿ ಮಾಡೋದಕ್ಕೋಸ್ಕರ ಟೆಸ್ಟ್ ಲೈಸೆನ್ಸ್ ಅಂತ ಈ ಡ್ರಗ್ ಕಂಟ್ರೋಲರ್ಸ್ ಡಿಪಾರ್ಟ್ಮೆಂಟ್ ಇಂದ ನಾವು ಪಡ್ಕೊಂಡಿರ್ತೀವಿ. ಸೊ ಇದರ ಅವರ ಪರಿಮಿತಿ ಮೇರೆಗೆ ಈ ಲಸಿಕೆಯನ್ನ ಮಾಡ್ತಾ ಇದೀವಿ. ಸೊ ಅದು ಈಗ ಆಲ್ರೆಡಿ ಎಲ್ಲಾ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಇದೆ, ಯಾರ್ಯಾರು ರೈತರು ನಮ್ಮನ್ನ ಸಂಪರ್ಕ ಮಾಡ್ತಾರೆ, ಪಶುವೈದ್ಯರು ಸಂಪರ್ಕ ಮಾಡ್ತಾರೆ, ಅವ್ರ ಮೂಲಕ ಎಲ್ಲ ಕುರಿ ಮತ್ತು ಮೇಕೆಗಳಿಗೆ ತಲುಪ್ತಾ ಇದೆ. ಮತ್ತೆ ಇದರಿಂದ ಏನಾಗಿದೆ ಅಂದ್ರೆ ತೀವ್ರತೆ ತುಂಬಾ ಕಡಿಮೆ ಆಗಿದೆ. ಈಗ ಕಳೆದ ವರ್ಷ 10 ಅನಿಮಲ್ಸ್ ಸತ್ತಿದ್ರೆ ಈ ವರ್ಷ ಮುಂಜಾಗ್ರತೆಯಾಗಿ ಲಸಿಕೆ ಹಾಕಿಸೋದ್ರಿಂದ ಎಲ್ಲಾ ಮರಿಗಳನ್ನು ಎಲ್ಲಾ ಮೇಕೆಗಳನ್ನು ಕೂಡ ನಾವು ಬದುಕಿಸಬಹುದಾಗಿದೆ. ಪ್ಲಸ್ ಕೆಲ 1-2 ಸಾಯ್ತು ಅಂತಂದ್ರು ಕೂಡ ಇನ್ನ ಮಿಕ್ಕಿದ 8 ಮರಿಗಳ ಬದುಕುವಂತ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೆ ಇದರಿಂದ ಉಂಟಾಗುವ ಸಿವಿಯಾರಿಟಿ ಅಂತ ಹೇಳ್ತೀವಲ್ಲ, ತೀವ್ರತೆ ಕಡಿಮೆ ಆಗೋದ್ರಿಂದ ಅದಕ್ಕೆ ಖರ್ಚಾಗುವಂತಹ ಚಿಕಿತ್ಸೆ ವೆಚ್ಚನೂ ಕೂಡ ಕಡಿಮೆ ಆಗ್ತಾ ಇದೆ. ಈಗ ಈ ಮೈಕೋಪ್ಲಾಸ್ಮಾ ಕಾಯಿಲೆ ಬರದಂತೆ ಹೆಂಗ್ ತಡಿಬಹುದು, ಯಾವ ತರ ಮುಂಜಾಗ್ರತಾ ಕ್ರಮ ವಹಿಸಬೇಕು? ನಾನು ಲಸಿಕೆ ಹೇಳಿದ್ನಲ್ಲ, 100 ml ಬಾಟಲ್ ನಲ್ಲಿ ಇದೆ, 1 ml ನಾವು ಕೊಡಬೇಕಾಗುತ್ತೆ. ಫಸ್ಟ್ ನಾವು ಕೊಡಬೇಕಾದ್ರೆ 3 ತಿಂಗಳು ತುಂಬಿದಂತ ಮರಿಗಳಲ್ಲಿ ಶುರು ಮಾಡ್ತೀವಿ. 3 ತಿಂಗಳು ಇದು ಮತ್ತೆ ತಾಯಿಗಳಿಗೆ ಕೊಟ್ರೆ ಅದರಿಂದ ಕೊಲೆಸ್ಟ್ರಾಲ್ ಮೂಲಕ ಗಿಣ್ಣು ಹಾಲಿನ ಮೂಲಕ ಮರಿಗಳಿಗೂ ತಲುಪಿರುತ್ತದೆ. ಏನು ಆಂಟಿಬಾಡೀಸ್, ರೋಗ ಪ್ರತಿರೋಧಕಗಳು, ಪ್ರತಿಜನಕಗಳು ಅವು ಮರಿಗಳಿಗೂ ಕೂಡ ತಲುಪಿರುತ್ತೆ. ಸೊ ಅದ್ರ ಜೊತೆಗೆ 3 ತಿಂಗಳು ತುಂಬಿದಂತ ಮರಿಗಳಿಗೆ ಈ ಲಸಿಕೆನ ಹಾಕ್ಸ್ಬೇಕು. ಮತ್ತೆ 21 ದಿನ ಬಿಟ್ಟು ಬೂಸ್ಟರ್ ಲಸಿಕೆಯನ್ನ ಹಾಕ್ತಿವಿ. ಸೊ ಅದಾದ ನಂತರ ಪ್ರತಿ ವರ್ಷಕ್ಕೊಂದ್ಸಲಿ ಈ ಲಸಿಕೆನ ಹಾಕ್ಸ್ಕೋಬೇಕಾಗತ್ತೆ. ಸೊ ಆದ್ರೆ ರೋಗ ಕೇಂದ್ರೀಕೃತ ಇರುವಂತ ಜಾಗಗಳಲ್ಲಿ ವರ್ಷಕ್ಕೆ 2 ಬಾರಿ ನಾವು ಹೇಳ್ತಾ ಇದೀವಿ, ಯಾವುದೇ ಸಾವು ನೋವು ಸಂಬಂಧಿಸಿದಂತೆ 2 ಬಾರಿ ಕೊಡೋದು ಉಪಯುಕ್ತ ಅಂತ ಹೇಳಿ ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಯಾವ್ಯಾವ ಸಾರಿ ಕೊಡ್ತೀರಿ? ವರ್ಷದಲ್ಲಿ 2 ಬಾರಿ ಅಂದ್ರಲ್ಲ, ವರ್ಷದಲ್ಲಿ 2 ಬಾರಿ ಅಂದ್ರೆ ಬಿಫೋರ್ ಈಗ ಡಿಸೆಂಬರ್ ಈ ಮಂತ್ ಸ್ಟಾರ್ಟ್ ಆಗಕ್ ಮೊದಲೇ ಕೊಡ್ಬೇಕಾಗುತ್ತೆ. ಜನವರಿಗಿಂತ ಮೊದಲೇ, ಏಪ್ರಿಲ್ ಮಳೆಗಾಲ ಶುರು ಆಗಕ್ಕಿಂತ ಮೊದಲೇ ನಾವು ಕೊಡ್ಬೇಕಾಗುತ್ತೆ. ಜೂನ್ ಜುಲೈಯಲ್ಲಿ ಮೇ ಜೂನ್ ಅಲ್ಲಿ ಯಾವಾಗಾದ್ರೂ ನಾವು ಕೊಡ್ಬೋದು. ವರ್ಷಕ್ಕೆ 2 ಸಾರಿ 2 ಬಾರಿ ಕೊಡ್ಬೇಕಾಗುತ್ತೆ. ಈ ತರ ಕೊಡ್ತಾ ಹೋದ್ರೆ ನೀವು ಸ್ವಲ್ಪ ಯಾವ್ದೇ ಕಾರಣಕ್ಕೂ ಅದು ರೋಗ ಬರ್ದಂಗ್ ತಡ್ಕೊಳಕ್ ಒಂದು ಅವಕಾಶ ಇರುತ್ತೆ. ಇದ್ರ ಜೊತೆಗೆ ಸ್ವಚ್ಛತೆ ನೈರ್ಮಲ್ಯತೆಗೆ ಹೆಚ್ಚಿನ ಪ್ರಾಶಸ್ತ್ಯನ ಕೊಡಬೇಕಾಗುತ್ತೆ. ಮುಂಜಾಗ್ರತಾ ಕ್ರಮಗಳಲ್ಲಿ ಒಂದು. ಮತ್ತೆ ಹುಟ್ಟಿದ ಮರಿಗಳಿಂದಗಳನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕಂದ್ರೆ ನಾನು ಹೇಳಿದ್ನಲ್ಲ, ಗಿಣ್ಣ ಹಾಲು ಕೊಡ್ಬೇಕು. ಗಿಣ್ಣ ಹಾಲು ಯಾವ್ದೇ ಕಾರಣಕ್ಕೂ ತಪ್ಪಿಸಬಾರದು. ಅದರಲ್ಲಿ ಈ ಮೈಕ್ರೋಪ್ಲಾಸ್ಮಾ ಒಂದೇ ಅಲ್ಲ, ಹಲವಾರು ವೈರಸ್ ನಿಂದ ಬರುವಂತಹ, ಬ್ಯಾಕ್ಟೀರಿಯಾದಿಂದ ಬರುವಂತಹ, ತಾಯಿಯಿಂದ ಮರಿಗಳಿಗೆ ಬಳುವಳಿಯಾಗಿ ಬರುವಂತದ್ದು ರೋಗ ನಿರೋಧಕ ಶಕ್ತಿ. ಸೊ ಅದನ್ನ ನಾವು ಕೊಡ್ಬೇಕಾಗತ್ತೆ. ಮತ್ತು ಪೌಷ್ಟಿಕವಾದ ಆಹಾರ, ವಿಟಮಿನ್ಸ್, ಮಿನರಲ್ಸ್ ಮತ್ತು ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಎಲ್ಲ ಅವಕ್ಕೆ ಸಿಗಂತೆ ನೋಡ್ಕೋಬೇಕಾಗತ್ತೆ. ಮತ್ತೆ ಸಕಾಲದಲ್ಲಿ ಲಸಿಕೆ ಹಾಕ್ಸ್ಕೋಬೇಕಾಗತ್ತೆ. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಅವಕ್ಕೆ ಮುನ್ನೆಚ್ಚರಿಕೆಯಾಗಿ ಹೆಚ್ಚಿನ ಒತ್ತು ಕೊಟ್ಟು ನಾವು ಸಾಕ್ಬೇಕು. ಯಾವುದೇ ಪ್ರಾಣಿಗಳಾದ್ರೂ ಆಸಕ್ತಿ ವಹಿಸಿ ನಿರಂತರವಾಗಿ ನೋಡ್ಕೊಂಡ್ರೆ ಖಂಡಿತವಾಗಿಯೂ ಅದು ನಮಗೆ ಲಾಭದಾಯಕವಾಗಿರುತ್ತೆ. ಆಯ್ತು ಡಾಕ್ಟರ್ ಸುಮತಿಯವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆಯಲ್ಲಿ ಕಂಡುಬರುವಂತಹ ಮೈಕೋಪ್ಲಾಸ್ಮಾ ಕಾಯಿಲೆ, ಅದರ ನಿರ್ವಹಣೆ ಮತ್ತು ಹತೋಟಿ ಕ್ರಮಗಳು, ಈ ಎಲ್ಲ ಕುರಿತು ಉತ್ತಮವಾದ ಮಾಹಿತಿಯನ್ನ ನೀಡಿದ್ರಿ. ಕೆಲವೊಬ್ರು ಇಂತಹ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿರುತ್ತೆ. ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಸುಮತಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಬಹುದು. ಮೊಬೈಲ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ರಿ, 9995064174. ಇನ್ನೊಮ್ಮೆ ಕೇಳಿ, 9945064174. ಆಯ್ತು ಡಾಕ್ಟರ್ ಸುಮತಿ ಅವರೇ, ನಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇಲ್ಲಿಯ ತನಕ ಕೃಷಿ ಇಲಾಖೆಯಲ್ಲಿ ಜಾಗೃತ ಕೋಶದ ಉದ್ದೇಶಗಳು ಈ ಕುರಿತಂತೆ ನೀವು ಇದುವರೆಗೆ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವಂತಹ ಮೈಕೋಪ್ಲಾಸ್ಮಾ ಕಾಯಿಲೆ ನಿರ್ವಹಣೆ ಕುರಿತಂತೆ ಡಾಕ್ಟರ್ ಸುಮತಿ ಬಿ ಆರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ. ಈಗ ಕೇಳೋಣ ಜನಪದ ಸಂಗೀತ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದ ಕೇಳಿ. ಅಂಬರದಾಗೆ ಹಾರೈತೆ ಬೆಳ್ಳಕ್ಕಿಗಳ ಸಾಲು, ಬೆಳ್ಳಕ್ಕಿಗಳ ಸಾಲು, ಬೆಳ್ಳಕ್ಕಿಗಳ ಸಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆಯದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆಯದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು. ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ಬಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು. ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಮೂಡಾಲ ದಿಕ್ಕಿನಲ್ಲಿ ಮುಂಗಾರು ಮಳೆ ಹುಟ್ಟಿ ಬಂಗಾರು ಬೆಳೆ ಬೆಳೆದೈತೆ. ಕೆಂದೂಳಿ ಹೊಲದಲ್ಲಿ ಅಚ್ಚ ಹಸಿರಾವನಲು ಎಲ್ಲೆಡೆ ಹಾಸಿ ಮಲಗೈತೆ. ಮೂಡಾಲ ದಿಕ್ಕಿನಲ್ಲಿ ಮುಂಗಾರು ಮಳೆ ಹುಟ್ಟಿ ಬಂಗಾರು ಬೆಳೆ ಬೆಳೆದೈತೆ. ಕೆಂದೂಳಿ ಹೊಲದಲ್ಲಿ ಅಚ್ಚ ಹಸಿರಾವನಲು ಎಲ್ಲೆಡೆ ಹಾಸಿ ಮಲಗೈತೆ. ತೂಗಿ ಬಾಗಿ ತೊನದೈತೆ ನೆನೆ ಕೊನೆಯ ಗೊಂಚಲು, ತೂಗಿ ಬಾಗಿ ತೊನದೈತೆ ನೆನೆ ಕೊನೆಯ ಗೊಂಚಲು, ತೆನೆಗೊನೆಯ ಗೊಂಚಲು, ತೆನೆಗೊನೆಯ ಗೊಂಚಲು. ದನ ಕರುಗಳು ಕೊಬ್ಬ್ಯಾವೇ ಪಚ್ಚೆಮೇವನ್ನು ತಿಂದು, ಮೈಯ ಮುರಿದು ನಿಮಿರಾವೇ ಹಿಗ್ಗಿನಿಂದ ಕುಣಿದು. ದನ ಕರುಗಳು ಕೊಬ್ಬ್ಯಾವೇ ಪಚ್ಚೆಮೇವನ್ನು ತಿಂದು, ಮೈಯ ಮುರಿದು ನಿಮಿರಾವೇ ಹಿಗ್ಗಿನಿಂದ ಕುಣಿದು. ನೇಗಿಲು ಕೂರಿಗೆ ಕುಂಟೆಗಳೆಲ್ಲ ಸಾಲಗಿ ಮೂಲೆಗೆ ಸೇರಿದೆಯಲ್ಲ, ನೇಗಿಲು ಕೂರಿಗೆ ಕುಂಟೆಗಳೆಲ್ಲ ಸಾಲಗಿ ಮೂಲೆಗೆ ಸೇರಿದೆಯಲ್ಲ. ಕುಯಿಲು ಮುಗಿಸಿ ಹಕ್ಲು ಆಯ್ತಾರೋ ಜನರೆಲ್ಲ ಒಕ್ಕಣೆ ಸುಗ್ಗಿ ದಿನಕ್ಕೆ ಕಾದಾರೋ. ಕುಯಿಲು ಮುಗಿಸಿ ಹಕ್ಲು ಆಯ್ತಾರೋ ಜನರೆಲ್ಲ ಒಕ್ಕಣೆ ಸುಗ್ಗಿ ದಿನಕ್ಕೆ ಕಾದಾರೋ. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು. ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಕೆಂಬೆಯ ಕಣದಲ್ಲಿ ಬತ್ತರಾಗಿ ಜೋಳದ ಒಕ್ಕಣ ಕಾರ್ಯ ನಡೆದೈತೆ. ಕೆಂಬೆಯ ಕಣದಲ್ಲಿ ಬತ್ತರಾಗಿ ಜೋಳದ ಒಕ್ಕಣ ಕಾರ್ಯ ನಡೆದೈತೆ. ಮೇಟಿಯ ಕೊರಳಲ್ಲಿ ಹೆತ್ತುಗಳ ರಾಶಿ ಸುತ್ತಲೂ ಸುತ್ತಿ ಸಾಗುತ್ತೈತೆ. ಮೇಟಿಯ ಕೊರಳಲ್ಲಿ ಹೆತ್ತುಗಳ ರಾಶಿ ಸುತ್ತಲೂ ಸುತ್ತಿ ಸಾಗುತ್ತೈತೆ. ರೋಣುಗಲ್ಲು ಉರುಳೈತೆ, ಕೋಲಿನ ಬಡಿತಕ್ಕೆ ಉದುರೈತೆ. ರೋಣುಗಲ್ಲು ಉರುಳೈತೆ, ಕೋಲಿನ ಬಡಿತಕ್ಕೆ ಉದುರೈತೆ. ಕೋಲಿನ ಬಡಿತಕ್ಕೆ ಉದುರೈತೆ, ಕೋಲಿನ ಬಡಿತಕ್ಕೆ ಉದುರೈತೆ. ಸಂಜೆ ರಂಗು ಚಲ್ಲೈತೆ ಪಡುವಣ ದಿಕ್ಕಿನಿಂದ, ಸುಗ್ಗಿ ತೇಲಿ ಬಂದೈತೆ ತಂಗಾಳಿ ತಂಪಿನಿಂದ. ಸಂಜೆಯ ರಂಗು ಚಲ್ಲೈತೆ ಪಡುವಣ ದಿಕ್ಕಿನಿಂದ, ಸುಗ್ಗಿ ತೇಲಿ ಬಂದೈತೆ ತಂಗಾಳಿ ತಂಪಿನಿಂದ. ಹೂವು ಗಂಧ ಪನ್ನೀರ ತಂದು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಹೂವು ಗಂಧ ಪನ್ನೀರ ತಂದು ಸಿದ್ದೇಶ್ವರನ ಮನದಲ್ಲಿ ನೆನೆದು. ರಾಶಿ ರಾಶಿ ತೂರುತ ಕೂಗ್ಯಾರೋ ಹುಲೈಸವ, ರಾಶಿ ರಾಶಿ ತೂಗಿತ ಕೂಗ್ಯಾರೋ, ರಾಶಿ ರಾಶಿ ತೂಗುತ ಕೂಗ್ಯಾರೋ ಹುಲೈಸವ, ರಾಶಿ ರಾಶಿ ತೂಗುತ ಕೂಗ್ಯಾರೋ. ರಾಶಿ ಪೂಜೆ ಮಾಡುತ್ತ ಹಾಡ್ಯಾರೋ, ರಾಶಿ ಪೂಜೆ ಮಾಡುತ್ತ ಹಾಡ್ಯಾರೋ, ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ, ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ, ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು. ಹಿಟ್ಟು ತೆವರಿ ಹಸನು ಮಾಡಿ ಹೊಲಗದ್ದೆಯಲ್ಲಿ ಉದ್ದು ಬಿತ್ತು ನಾಟಿ ಮಾಡ್ಯಾರು. ಹಿಟ್ಟು ತೆವರಿ ಹಸನು ಮಾಡಿ ಹೊಲಗದ್ದೆಯಲ್ಲಿ ಉದ್ದು ಬಿತ್ತು ನಾಟಿ ಮಾಡ್ಯಾರು, ಬಿತ್ತು ನಾಟಿ ಮಾಡ್ಯಾರು, ಹುತ್ತು ಬಿತ್ತು ನಾಟಿ ಮಾಡ್ಯಾರು, ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು. ಹಿಟ್ಟು ತೆವರಿ ಹಸನು ಮಾಡಿ ಹೊಲಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು, ಹಿಟ್ಟು ತೆವರಿ ಹಸನು ಮಾಡಿ ಹೊಲಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಲ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಲ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ರೈತ ಬಾಂಧವರೇ, ಇಲ್ಲಿ ತನಕ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಹಾಗೂ ಸಂಘಟನೆಯಿಂದ ಸುಗ್ಗಿ ಪದವನ್ನು ಕೇಳಿದ್ರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯಲ್ಲಿ